ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಜೊತೆಗೆ ಆಳಂದ ತಾಲೂಕು ಕೋರಳ್ಳಿಯ ಒಬ್ಬ ಯುವ ಪ್ರಯೋಗಶೀಲ ರೈತರಿದ್ದಾರೆ. ಅವರು ಮೊದಲಿಗೆ ಅಂದ್ರೆ ಕೃಷಿ ಮಾಡೋದಕ್ಕಿಂತ ಮೊದಲು ಒಂದು ಟ್ರ್ಯಾಕ್ಟರ್ ಶೋರೂಮ್ ನಡೆಸ್ತಾ ಇದ್ದಂಥವ್ರು. ಬಿಕಾಂ ಮಾಡಿದ್ರು, ಆಮೇಲೆ ಆ ಟ್ರ್ಯಾಕ್ಟರ್ ಶೋರೂಮ್ ಆದ ನಂತರ ಸುಮಾರು 8-9 ವರ್ಷಗಳ ನಂತರ ಅವರು ಕೃಷಿಗೆ ಬರಬೇಕು ಅನ್ನುವಂತಹ ಒಂದು ವಿಚಾರ ಬಂತವರಿಗೆ. ಆ ನಂತರ ಸಾಕಷ್ಟು ಪ್ರಯೋಗಗಳನ್ನ ಕೃಷಿಯೊಳಗ ಮಾಡಿಕೊಂಡು ಈಗ ಅದ್ಭುತವಾದಂತಹ ಒಂದು ಕೃಷಿಯನ್ನ ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏನು ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡುವಂತಹ ಒಂದು ಕಾರ್ಯ ಅವರು ಮಾಡ್ತಾ ಇರುವುದು ನಮಗೆ ನಿಮಗೆ ಎಲ್ಲರಿಗೂ ಮಾದರಿಯಾಗಬಹುದು. ವಿಶೇಷವಾಗಿ ಯುವ ರೈತರು ಇಲ್ಲಿ ತಿಳ್ಕೊಳ್ಳುವಂತಹದ್ದು ಸಾಕಷ್ಟು ಅದ. ಆದ್ರಿಂದ ನಾವು ಇವತ್ತಿನ ದಿವಸ ನಮ್ಮ ಸ್ಟುಡಿಯೋದೊಳಗಿರುವಂತಹ ಬಸವರಾಜ್ ಶ್ರೀಕಾಂತ್ ಪಾಟೀಲ್ ಅವರ ಅನುಭವಗಳನ್ನ ಕೇಳೋಣ. ಬಸವರಾಜ್ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ನೋಡ್ರಿ, ತಾವು ಮೊದಲಿಗೆ ಡಿಗ್ರಿ ಮುಗಿಸಿದ ನಂತರ ಟ್ರ್ಯಾಕ್ಟರ್ ಶೋರೂಮ್ ಮಾಡ್ತಾ ಇದ್ರಿ, ಅದರ ನಂತರ ಕೃಷಿಗೆ ಬಂದ್ರಿ. ಕೃಷಿಗೆ ಬರಬೇಕು ಅನ್ನುವಂತ ಒಂದು ವಿಚಾರ ಮೊದಲ ಇರಲಿಲ್ಲ ನಿಮಗೆ? ಕೃಷಿ ಬರಬೇಕಂತ ವಿಚಾರ ಮೊದಲು ಇರಲಿಲ್ಲ ಸರ್. ಆಕ್ಚುಲಿ ನಾವು ಕೃಷಿ ಬರಬೇಕಾದ್ರಿ ನಮ್ಮ ಅಜ್ಜಿಯವ್ರ ಪ್ರೇರಣೆ ರೀ, ಮಾಜಿ ಶಾಸಕರು ಅಣ್ಣರಾವ್ ಪಾಟೀಲ್ ಅಂತ. ಅವ್ರು ಯಾವಾಗ್ಲೂ ಒಂದು ಎಲ್ಲೋ ಕೃಷಿ ಮೇಳ ನಡೆದಾಗ ಮತ್ತಂದ್ರೆ ಇದು ಗೋ ಇದ್ರ ನಡೆದಾಗ ಅದೆಲ್ಲ ಕರ್ಕೊಂಡು ಹೋಗ್ತಿವ್ರಿ ನಾವು ಚಿಕ್ಕವರಿದ್ದಾಗ ಸರ್. ಅವಾಗಿಂದ ಇಲ್ಲಿ ಗುಲ್ಬರ್ಗ ಸೆಟ್ಲ್ ಇದ್ರು ಕೂಡ ನಂಗೇನೋ ಒಂಥರ ಅಲ್ಲಿ ಆಸಕ್ತಿ ಕೃಷಿ ಕಡೆ ಜಗ್ತಾ ಇತ್ತು. ಅವಾಗ ಒಂದೇನೋ ಮಾಡಿದ್ರು ಸ್ಪೆಷಲ್ ಆಗಿ ಮಾಡಿ ಒಂದು ಹೊಸ ರೈತರಿಗೆ ನಾವು ಒಂದು ಯುನಿಕ್ ತೋರಿಸ್ಬೇಕಂತ ಒಂದು ತಲೆಯಲ್ಲಿ ಅವಾಗಿಂದ ಹೊಳಿತಿತ್ತು ಸರ್. ಸುಮಾರು ನಾನು ಒಂದು 16 ವರ್ಷ ಹಿಂದೆ 2012 ಸರ್ ಕಾಲೇಜ್ ಮುಗಿಸ್ಕೊಂಡು ಕೂಡಲೇ ಇಮಿಡಿಯೇಟ್ ಆಗಿ ಮತ್ತೆ ತೋಟದ ಕಡೆ ಹೋಗೋದು, ಮನುಷ್ಯರ ಜೊತೆ ಏನ್ ಮಾಡಿದ್ರೆ ನಾನು ಮಾಡ್ತೀನಿ ಗಿಳೆ ಹೆಂಗ್ ಹೊಡಿಬೇಕು ಅದೆಲ್ಲ ಅಂತ ಸ್ವಲ್ಪ ಆಸಕ್ತಿ ಇರ್ತಿತ್ತು ಸರ್. ಒಬ್ಬನೇ ಮಗ ಇದ್ದಿದ್ದೆಲ್ಲ ಬೇಡ, ಗುಲ್ಬರ್ಗ ಹಾಕಿರು ಆರಾಮಾಗಿರ್ರಿ, ಇವೆಲ್ಲ ನಿಂಗೆ ಆಗೋದಿಲ್ಲ ಅಂತ ಅಜ್ಜೋರು ಏನಂತಿರ್ಲಿಲ್ಲ, ಅಪ್ಪ ಅಮ್ಮ ಅಂತಿದ್ರು ಹಿಂಗ ಹೇಳ್ತಿದ್ರು. ಬಟ್ ನನಗೇನೋ ಒಂದು ನಂಗೆ ಭೂಮಿ ಕಡೆ ಒಲವು ಜಾಸ್ತಿ ಒಲವು, ಅದ್ರಲಿಂತ ಭೂಮಿ ನನ್ಗು ಒಂದ್ ರೀತಿ ಈ ಮಟ್ಟಕ್ಕೆ ಪಾರಂಪರಿಕ ಕೃಷಿನೂ ನಿಮ್ದಿತ್ತು. ಪಾರಂಪರಿಕ ಕೃಷಿ ಇತ್ತು ಸರ್, ಇತ್ತು. ಫಸ್ಟ್ ಟೈಮ್ ನಾನು ತೊಗರಿ ಮತ್ತಂದ್ರೆ ಕಬ್ಬು ಮಾಡಿದ್ ಸರ್ 2012 ಮಾಡಿದಾಗ. ಆವಾಗ ತೊಗರಿ ನೆಟ್ಟಿ ಹೋಗಿ ಪೂರ್ತಿ ಹಾಳಾಯ್ತು ಸರ್. ಅವಾಗ ಹಿಂಗಾದ್ರ ಕೃಷಿ ಒಳಗ ಬಹಳ ಲಾಸ್ ಆಗ್ತ. ಫಸ್ಟ್ ಇದ್ರದಾಗೆ ನಾ ಫೇಲ್ ಬರ್ಕೊಂಡ್ರೆ ಅವಾಗ ಇದು ಹಿಂಗಾದ್ರ ಏನು ಸಕ್ಸಸ್ಫುಲಿ ಏನು ಬರಂಗಿಲ್ಲ. ಮನೆಯವರು ಹೇಳೋದಕ್ಕೂ ಮತ್ತೆ ಆಗೋದಕ್ಕೂ ಕಾಗಿ ಕೂಡೋದಕ್ಕೂ ಟೊಂಗಿ ಮುರಿಯೋದಕ್ಕೂ ಅದ್ರದಾಗ ಸ್ವಲ್ಪ ಫೇಲ್ಯೂರ್ ಅನಿಸ್ತು ಸರ್. ನೆಕ್ಸ್ಟ್ ಏನ್ ಮಾಡಿದೆ, ಒಂದು 5 ಎಕರೆ ಕಬ್ ಮಾಡಿ ನೋಡಾಮಿ, 70 ಎಕರೆ ಜಮೀನು ಸರ್ ನಮ್ದು, 5 ಎಕರೆ ಕಬ್ ಮಾಡಿ ನೋಡಾಮಿ ಅಂತ ಅನ್ಕೊಂಡು ಮಿಕ್ಕಿದೆಲ್ಲ ಬೇರೆಯವ್ರ ಪಾಲ್ದಂಗ ಹಾಕ್ರಿ, ನಂಗೊಂದು 5 ಎಕರೆ ಅಷ್ಟೇ ಕೊಡ್ರಿಪ್ಪ ಅಂತ ನಮ್ಮ ಅಪ್ಪರಿಗೆ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡಿದೆ. ಇಲ್ಲಪ್ಪ ನಿಂಗೆ ಏನ್ ಕೊಟ್ರು ನಾ ಬಡ್ಡಿಯಿಂದ ರೊಕ್ಕ ಕೊಡ್ತೀನಿ, ನಿನ್ನಾಗ ಮತ್ತೆ ರಿಟರ್ನ್ ಬಡ್ಡಿ ಅಂದ್ರೆ ರೊಕ್ಕ ಕೊಡ್ಬೇಕು ಅಂತ ಹೇಳಿದ್ರಿ. ಆಯ್ತು ಇರ್ಲಿ ಕೊಡ್ರಿ, ಒಳ್ಳೆ ಕಂಡೀಷನ್ ಅದ್ ಕಂಡೀಷನ್ ಹಾಕಿ ಕೊಟ್ಟಿದ್ರು ಸರ್. ಸರಿ ನಾ ಏನಿದ್ರು ಮಾಡಿ ತೋರಿಸ್ತೀನಿ ಅಂತ ಅನ್ಕೊಂಡು, ಇಲ್ಲ ನಾ ಹೇಳತ್ತೀನಿ ನಾನು ಕೇಳು, ಗುಲ್ಬರ್ಗ ಇರು, ಅಲ್ಲಿ ಶೋರೂಮ್ ಅದ, ಅದು ನೋಡ್ಕೊಂತಿರು, ನಿಮ್ಮ ಮಾವ ನೀವು ಕಲ್ತು ನೋಡ್ಕೊಂತಿರ ಅಂತ ಹೇಳಿದ್ರು. ಇಲ್ಲ ಅಂದ್ರು ಮಾಡ್ತೀನಿ ನಾ ಏನೋ ಒಂದು ಹೊಸದು ಮಾಡಿ ತೋರಿಸ್ತೀನಿ ಅಂತ. ಫಸ್ಟ್ ಟೈಮ್ ಕಬ್ಬು ಹಾಕ್ತದೆ ಸರ್ ನಮ್ಮೂರಲ್ಲಿ ಸರಾಸರಿ ಅನನ್ಯ ಎವರೇಜ್ ಎಲ್ಲರೂ ಕಬ್ಬು ಬೆಳೆದು 25-30 ಟನ್ ಅಷ್ಟೇ ಸರ್. ಫಸ್ಟ್ ಇಯರ್ ತೊಗರಿ ಹಬ್ಬ, ನೆಕ್ಸ್ಟ್ ಇಯರ್ ಕಬ್ಬು ಹಾಕಿದಾಗ 55 ಟನ್ ತೆಗೆದ್ರಿ ಸರ್. 55 ಟನ್ ಮೊದಲೇ ಪ್ರಯತ್ನದಲ್ಲಿ ತೆಗೆದ್ರಿ ಸರ್. 55 ಟನ್ ತೆಗೆದ ಕೂಡ ನೆಕ್ಸ್ಟ್ ಇಯರ್ ಏನ್ ಮಾಡುದು ಸರ್, ನಾವೊಂದು ಏನೋ ಒಂದು ಹೊಸದು ಪ್ರಯೋಗ ಮಾಡಬೇಕು, ಇದಕ್ಕಿಂತ ಹೆಚ್ಚಿನ ಇಳುವರಿ ತೆಗಿಬೇಕು ಅನ್ಕೊಂಡು ಮಹಾರಾಷ್ಟ್ರ ಮಾದರಿ ನಮ್ಮ ಅಜ್ಜವರು ಅದೊಂದು ರೂಢಿ ಹಾಕ್ಬಿಟ್ರಿ ಸರ್. ಎಲ್ಲಿ ಒಳ್ಳೇದು ಸಿಗುತ್ತೋ ಅಲ್ಲೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಎಲ್ಲ ಅಲ್ಲಿ ಅದೆಲ್ಲ ನೋಡ್ಕೊಂಡು ಅದು ಪ್ರಯೋಗ ಮಾಡ್ಕೊಂತಿರ್ಬೇಕು, ಹೊಸ ಹೊಸದು ನೋಡ್ಕೊಂತಿರ್ಬೇಕು, ದೇಶ ಸುತ್ತಾರದವನಿಗೆ ಅನುಭವ ಬರ್ತದ ಅಂತ ಅನ್ಕೊಂಡು ಆ ಕಡೆ ಎಲ್ಲ ಮಹಾರಾಷ್ಟ್ರ ಸ್ವಲ್ಪ ಮಾದರಿಗಳೆಲ್ಲ ನೋಡ್ಕೊಂತ ಹೋಗ್ತೀವಿ ಸರ್. ಅಲ್ಲಿ ಹೋದಾಗ ನಾನು ಸಾಲಿಂದ ಸಾಲ 6 ಅಗಿಯಿಂದ ಅಗಿ 2 ಫೀಟ್ ನಿಂದ ಶುಗರ್ ಕೇನ್ ಪ್ಲಾಂಟೇಶನ್ ಮಾಡಿಸ್ತಾರ, ಕಬ್ಬಿನಾಗಿ ಪ್ಲಾಂಟೇಶನ್ ಮಾಡಿಸಿ ಸುಮಾರು ಒಂದು 18 ಎಕರೆ ಮಾಡಿಸ್ತಾರ ನಾನು. ಅದಾದ ಕೂಡಲೇನೆ 18 ಎಕರೆ ಪೂರ್ತಿ ಮತ್ತೆ ನಮ್ಮ ಅಪ್ಪರಿಗೆ ಹೇಳಿ ಅದೊಂದು ತಗೊಂಡು ಭೂಮಿ ಒಂದು 20-25 ಎಕರೆ ನನ್ನ ಇದು ತಗೊಂಡು ಮತ್ತೆ ಮಿಕ್ಕಿದೆಲ್ಲ 50 ಎಕರೆ ಹಚ್ಚಿದ್ರಿ. ಆ 18 ಎಕರೆದಾಗ 1850 ಟನ್ ತೆಗೆದ ಸರ್. ಎಲ್ಲಿದೆಲ್ಲಿ ಬಂತು 25 ಟನ್ ಸಾಮಾನ್ಯವಾಗಿ ಬೆಳೆಯುವಂತಹ ರೈತರು? ನೀವು ಮೊದಲೇ ಪ್ರಯತ್ನದೊಳಗೆ 55 ಟನ್, ಅದ್ರ ನಂತರ 100 ಶತಕ ದಾಟಿದಿರಿ. ಹೌದು ಸರ್. ಇದು ಒಮ್ಮೆ ಹೆಂಗ್ ಸಾಧ್ಯ ಆಯ್ತು ಸರ್? ಇದನ್ನ ಅಲ್ಲೆಲ್ಲ ಯಾರ್ಯಾರು ಏನೇನು ಹೊಸ ಹೊಸದು ಮಾಡಿದಾರ ಅವ್ರದೆಲ್ಲ ಅನುಭವ ತಿಳ್ಕೊಂಡು ಅದರಿಂದ ಚೇಂಜಸ್ ಮಾಡ್ಕೊಂಡು ನಾ ಅದ್ರಲ್ಲಿ ಏನೇನ್ ಮತ್ತೆ ಹೊಸದು ಮಾಡಬೇಕು, ಏನ್ ಮಾಡಿದ್ರೆ ಅದರಿಂದ ಒಂದು ಪ್ಲಸ್ ಸಿಗ್ತದೆ ಮೈನಸ್ ಆಗ್ತದೆ ಅದೆಲ್ಲ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ಮಾಡ್ತಾರ. ಅವಾಗ 105 ಟನ್ ತೆಗಿಬೇಕಾದ್ರೆ 16 ಮಂತ್ ಕ್ರಾಪ್ ಮಾಡ್ಕೊಂಡೆ ಸರ್. ಜೂನ್ ಪ್ಲಾಂಟೇಶನ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ ಒಂದು 2014 ಮಳೆ ಸರಿ ಇರಲಿಲ್ಲ ಸರ್. ಇದಕ್ಕಿಂತ ಜಾಸ್ತಿನೇ ಬರ್ತಿತ್ತು. 2014 ಸ್ವಲ್ಪ ಮಳಿ ಕಮ್ಮಿ ಇರೋದ್ರಿಂದ ನೆಕ್ಸ್ಟ್ ಏನ್ ಮಾಡ್ತೀವಿ ಸರ್, 2016 ನವೆಂಬರ್ ಹಾರ್ವೆಸ್ಟಿಂಗ್ ಮಾಡಿಸ್ತಾರ.

ಬಿಡು ನೀರು ಕೊಟ್ಟಿ ಅಂದ್ರೆ ಒಂದೂರಿಂದ ಎರಡು ಎಕರೆ ಅಷ್ಟೇ ನೀರಾವರಿ ಆಗ್ತದೆ ಸರ್. ನೀವು ಅದೇ ಡ್ರಿಪ್ ಲಿಂದ ಕೊಟ್ಟರೆ ಸುಮಾರು ಒಂದು ಐದರಿಂದ ಹತ್ತು ಎಕರೆ ತನಕ ಡ್ರಿಪ್ ಮಾಡಬೇಕಾದಂಗ ಸಾಕಷ್ಟು ಉಳಿತದಲ್ಲ, ಸಾಕಷ್ಟು ನೀರು ಉಳಿತದೆ ಸರ್, ಮತ್ತೆ ಟೈಮ್ ಉಳಿತದೆ ಸರ್. ಮತ್ತೆ ಇದಕ್ಕೆಲ್ಲ ತಮಗ ತಾಂತ್ರಿಕ ಮಾಹಿತಿಯನ್ನು ಹೆಂಗ್ ಪಡ್ಕೋತಾ ಇದ್ರಿ, ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ರಿ? ಈ ವಿಷಯದಾಗ ಮಾತಾಡ್ಬೇಕಂದ್ರೆ ತೆಗಿಲ ಸರ್ ನಮ್ಗೆ ಬಹಳ ಆತ್ಮೀಯರಾದ್ರು ಸರ್. ಏನೇ ಸಮಸ್ಯೆ ಇರಲಿ, ಇಲ್ಲ ಪಟೇಲ್ ಹಿಂಗ್ ಮಾಡ್ರಿ, ಇದು ಹಿಂಗ್ ಮಾಡ್ರಿ, ನೀವು ಮಾಡಕ್ ಸ್ವಲ್ಪ ಇದಕ್ಕೆ ಚೇಂಜಸ್ ಮಾಡ್ಕೊಡ್ರಿ, ಈ ಗೊಬ್ಬರ ಹಾಕ್ರಿ. ನನಗೆ ಸಣ್ಣ ಮಾಹಿತಿ ಬೇಕಾದ್ರು ಸರ್ ಹಿಂಗ್ ಮಾಡ್ಬೇಕಂದ್ರೆ ಹೆಂಗ್ರಿ ಅಂತಂದ್ರೆ ಅದು ಬಹಳ ಸಪೋರ್ಟಿವ್ ಆಗಿ ನನ್ನ ಬೆನ್ನೆಲುಬಾಗಿ ತೆಗಿಳ ಸರ್ಲಿ ಅಂತ ಬಹಳ ಸಪೋರ್ಟ್ ಸಿಗ್ತಾರೆ. ಅಂದ್ರ ನೀವು ಮಾಡುವಂತಹ ಒಂದು ಏನು ಕೃಷಿಗೆ ಏನು ಬೆಂಬಲವಾಗಿ ಅವರು ಕೂಡ ನಿಂತರು, ಹಿಂಗಾಗಿ ಮಾರ್ಗದರ್ಶನ ಸಾಕಷ್ಟು ಸರಳವಾಗಿ ನಿಮಗೆ ಸಿಕ್ತು, ಅದ್ರ ಪ್ರಕಾರ ತಾವು ಮಾಡ್ತಾ ಇದ್ರಿ. ಮತ್ತೆ ಇದನ್ನು ಬಿಟ್ಟು ಬಾಳೆ ಕಲ್ಲಂಗಡಿ ಕೂಡ ತಾವು ಸರ್? ಬಾಳೆ ಕೂಡ ನಾನು ಜೈನ್ ಜೀನ್ ಏನ್ ಅಂತ ವೆರೈಟಿ ಮಾಡಿದ್ದೀನಿ ಸರ್ ಸ್ಟಾರ್ಟಿಂಗ್, ಅದರಲ್ಲೂ ಕೂಡ ಫೇಲ್ ಅಂಡ್ ಸಕ್ಸಸ್ ಸರ್. ನಾನು ಫಸ್ಟ್ ಟೈಮ್ ಪ್ಲಾಂಟೇಶನ್ ಮಾಡಿದಾಗ ಬಾಳೆ ಹೈದರಾಬಾದ್ ಲೋಕಲ್ ವೆರೈಟಿ ಅದು ತರಿಸಿತ್ತು ಸರ್. ನಂಗೆ ಚೀಪ್ ಆಗಿ ಸಿಗ್ತಪ್ಪ, ಅಗಿ ಐದು ರೂಪಾಯಿಗೆ ಒಂದು ಅಗಿ ಸಿಗ್ತು ಅಂತ ಬಹಳ ಖುಷಿ ಆದ ಸರ್. ಮುಂದೆ ಅದ್ರದ್ದು ರಿಟರ್ನ್ ಎಫೆಕ್ಟ್ ಆಯ್ತು ಸರ್, ನಂಗೆ ಅಗಿ ಕಮ್ಮಿ ಸಿಕ್ತು, ಬಟ್ ರಿಸರ್ಚ್ ವೆರೈಟಿ ಇರಲಿಲ್ಲ ಸರ್. ಅದು ಯಾವ್ದೋ ಒಂದು ಲೋಕಲ್ ವೆರೈಟಿ ಸರ್, ಅದ್ರಲ್ಲಿ ನಾ ಫಸ್ಟ್ ಫೇಲ್ಯೂರ್ ಆದ ಸರ್. ನಾನು ಅದು ಏನಂತ ಹೇಳಿಕೊಟ್ಟಿದ್ರು ನಿಮ್ಗೆ? ಇಲ್ಲ ಜೀನ್ ಏನೇರಿ ಒಳ್ಳೆ ವೆರೈಟಿ ಅಂತ ಹೇಳಿದ್ರು ಸರ್, ಲೋಕರ್ ಏನ್ ಇರ್ತಲ್ಲ ಸರ್, ಅವ್ರಿಗೆ ನಂಬಿ ನಾನು ಸ್ವಲ್ಪ ಅವಾಗ ಮೋಸ ಆದ. ಅವಾಗ ಒಂದು 10 ಎಕರೆ ಮಾಡ ಸರ್, ಏನೋ ಮಾಡಮಿ ಅಂತ ಅನ್ಕೊಂಡು 10 ಎಕರೆ ಬಾಳೆ ಮಾಡಿದ್ರೆ, ಆ ಟೈಮಲ್ಲಿ ಸಿಕ್ಕಾಪಟ್ಟಿ ಗಾಳಿ ಮತ್ತಂದ್ರೆ ಇದು ಬಿಟ್ಕೊಂಡು ಅವಾಗ ಸ್ಟಮ್ ಅದು ಅದ್ರದೇನು ಸ್ಟೆಮಿನಾ ಇರುತ್ತಲ್ಲ ಸರ್, ಆ ರೆಸ್ಟೆನ್ಷನ್ ಪವರ್ ಅದರಲ್ಲಿ ಇರಲಿಲ್ಲ. ಹಂಗ ಗಿಡಗಳು ಗಾಳಿಗೆಲ್ಲ ಒಂದು 7 ಎಕರೆ ಪೂರ್ತಿ ಬಿದ್ದೋಯ್ತು ಸರ್, ಕಟಿಂಗ್ ಬಂದಿದೆಲ್ಲ ಪೂರ್ತಿ ಬಿದ್ದೈತೆ. ಅವಾಗ ಸುಮಾರು ನಂದು ಒಂದು 10-15 ಲಕ್ಷ ಲಾಸ್ ಆದ ಸರ್. ಅದು ಬಿದ್ದಾಗಾದ್ರೂ ಮತ್ತೆ ಜೈನ್ ಕಂಪ್ನಿ ಇದು ಜೀನ್ ಏನ್ ವೆರೈಟಿ ಪ್ಲಾಂಟೇಶನ್ ಮಾಡಿಸಲಕ್ಕ ಅಗಿ ಬುಕ್ ಮಾಡಿದೆ ಸರ್. ನಂಗೆ ಊರಾಗೆಲ್ಲ ಏನಂತಿದ್ರೆ ತೆಲಿ ಕೆಟ್ಟದ ಗೌಡಂದು ಇಟ್ಟೆಲ್ಲ ಕಣ್ಣಿದ್ರೆ ಹಾಳು ಮಾಡ್ಕೊಂಡನ, 10 ಎಕರೆ ಪೂರ ಬಾಳೆ ಹಾಳಾಗ್ಯದ, ಮತ್ತ 10 ಎಕರೆ ರೆಡಿ ಮಾಡಗತ್ತಾನ, ಹುಚ್ಚಾಗೇನ ಗೌಡ ಹಾಲು ಹೆಚ್ಚಾಗಿ ಇದು ಮಾಡಗತ್ತಾರ, ಹಂಗೆಲ್ಲ ಮಾಡೋದು ತಪ್ಪಾತ. ನಂಗ ಸ್ವಲ್ಪ ಊರಾಗ ದೊಡ್ಡವ್ರು ಇದ್ದವ್ರನ್ನ ಹೇಳಿದ್ರಿ, ಇಲ್ಲ ನಾ ಎಲ್ಲಿ ಹಾಳಾಗಿನ ಅಲ್ಲೇ ತೆಗಿತೀನಿ, ಎಲ್ಲಿ ವಸ್ತು ಕಳ್ಕೊಂಡಿರ್ತೀವಿ ಅಲ್ಲಿ ಹುಡುಗಿ ಸಿಗ್ತದೆ ಅನ್ಕೊಂಡು ಯಾರು ಕಟಿಂಗ್ ಮಾಡಾಗತ್ತಿರಲ್ಲ ಸರ್. ಆ ಲೇಬರ್ ಇಲ್ರಿ ಗೌಡ ನಾವು ಹಚ್ಚಂಗಲ್ಲ, ನೀವು ಹಚ್ಚರಿ ಅಂತ ಲೇಬರ್ ಬಿಟ್ಟು ಹೋದ್ರು ಸರ್, ಅವ್ರಿಗೆ ಇಲ್ಲಪ್ಪ ನೀ ಇದು ಒಂದ್ ಸರಿ ಹಚ್ಚು ನೋಡಮಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಾಮಿ ಅಂತ ಆ ಲೇಬರ್ ಇಂದ ಹಚ್ಚಿನ ಸರ್. ಆ ಲೇಬರ್ ಕೂಡ ನಮ್ಯಾಗ ಇಷ್ಟ ಆತ್ಮೀಯರ್ರಿ, ನಮ್ಮ ಊರಾಗ ಕೆಲಸ ಮಾಡೋರ್ರಿ, ಗೌಡ್ರ ಹಾಳಾಗ್ತಾರ ಬ್ಯಾಡ್ರಿ ಗೌಡ್ರ ಅಂತ ಕೈ ಮುಗಿದ್ ಹೇಳೋದ್ರಿ ಸರ್, ಇದೊಂದು ನನಗೆ ಹೆಲ್ಪ್ ಮಾಡ್ರಪ್ಪ ಇದ್ರೆ ತಂದೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆ ಪ್ಲಾಂಟೇಶನ್ ಮಾಡ್ದ ಸರ್. ಪ್ಲಾಂಟೇಶನ್ ಮಾಡಿದಾಗ ಟೆಂಬುರಣಿಗೆ ಹೋದೆ ಸರ್ ನಾನು, ಅವಾಗ ಈ ಬಾಳಿ ಬಗ್ಗೆ ನಾ ಮಾಹಿತಿ ನಾ ತಗೋಬೇಕು, ಈಗ ಇದರಲ್ಲಿ ಕಳ್ಕೊಂಡಿಲ್ಲ ಎಲ್ಲಿ ಹುಡುಕಾಡ್ಬೇಕು ಇದ್ರದ್ದು ಕರೆಕ್ಟ್ ಆಗಿ ಮಾಹಿತಿ ತಗೋಬೇಕು ಅನ್ಕೊಂಡು ಈ ಮಾಹಿತಿ ಸಲಕ್ಕೆ ಟೆಂಬುರಣಿಗೆ ಹೋದೆ ಸರ್. ಮಹಾರಾಷ್ಟ್ರ ಟೆಂಬುರಣಿಗೆ ಹೋದಾಗ ಅಲ್ಲಿ ಟೆಂಬುರಣಿದಾಗ ನಂಗೆ ಒಂದಿಷ್ಟು ಮಂದಿ ಪರಿಚಯ ಆದ್ರು ಸರ್, ಅಲ್ಲಿ ರೆಗ್ಯುಲರ್ ಆಗಿ ಹಿಂಗಿಂಗ್ ಮಾಡ್ಬೇಕನ್ನಾಗತ್ತೀನಿ, ನಿಮ್ ಸಲಹೆ ಬೇಕು ಅಂತ ಅವ್ರ ಜೊತೆ ಟಚ್ ನಾಗಿದ್ದೆ. ನನ್ನ ಏಜ್ನವರು ಒಬ್ರು ಅಜಿಂಕ್ಯ ಅಂತ ಫ್ರೆಂಡ್ ಆದ್ರು ಸರ್, ಅಲ್ಲಿ ಜೋಬಿಕರು ಆಪ್ಕು ಹೆಲ್ಪ್ ಕರೋಂಗ ಅಂತ ಅವ್ರು ಹೇಳಿದ್ರು ಸರ್. ಅವಾಗ ಅವ್ರ ಮಾಹಿತಿ ನೋಡ್ಕೊಂಡು ಮತ್ತೆ ಅಲ್ಲಿ ಸುಮಾರು ಒಂದು ಎವ್ರಿ ಮಂತ್ ನಾನು ಅಲ್ಲಿ ಟೈಮಿಗೆ ವಿಸಿಟ್ ಕೊಟ್ಟು ಹಿಂಗಿಂಗ್ ಆಗದ ಈ ರೀತಿ ಈ ಸ್ಟೆಪ್ ಬಂದದ ಈಗ ಇದಕ್ಕೆ ಏನ್ ಮಾಡ್ಬೇಕಂತ ಎವ್ರಿ ಮಂತ್ ಹೋಗಿ ಅವ್ರ ಸಲಹೆ ತಗೊಂಡು ಮತ್ತೆ ಇಲ್ಲಿ ಬಂದು ಅದ್ ಪ್ರಾಕ್ಟಿಕಲ್ ಮಾಡ್ತಿದ್ ಸರ್. ಅವಾಗ ಒಂದೇ ಡಿಸೈಡ್ ಮಾಡಿದ್ ಸರ್ ನಾನು, ಆಕ್ಚುಲಿ ಒಂದು ಕಟಿಂಗ್ ಆಗ್ತಿತ್ತು ಸರ್ ಅದು, ಅವ್ರ ಮಿಡಲ್ ಮ್ಯಾನ್ ಅವ್ರು ಸ್ವಲ್ಪ ನೀವು ರೇಟ್ ಕಮ್ಮಿ ಏನ ಕಮ್ಮಿ ಬರುತ್ತೆ ಏನ ಕಮ್ಮಿ ತಗೋಬೇಕಂತ ಅನ್ಕೊಂಡು 15 ರೂಪಾಯಿ ಕೇಳಿದ್ರು 9 ರೂಪಾಯಿ ಬಂದಾಗ ತಲೆಯಾಗ ಒಂದೇ ಬಂತು ಸರ್ ಅದು, ನೆಕ್ಸ್ಟ್ ಟೈಮ್ ನಮ್ಮ ಮಿಡಲ್ ಮ್ಯಾನ್ ನಾನು ಹೊಲಕ್ಕೆ ಬರಬಾರದು, ಅವ ನಾನು ಬಲಕ್ಕೆ ರೇಟ್ ಕೇಳಿದಾಗ ನಾ ಹೇಳಿ ರೇಟ್ ಕೊಡ್ತೀನಿ ಅಂದ್ರೆ ಕೊಡಬೇಕು, ಇಲ್ಲಾಂದ್ರೆ ಕೊಡಬಾರ್ದಂತ ನಾನು ತಲೆ ವಿಚಾರ ಮಾಡ್ಕೊಂಡಿದ್ರಿ ವಿಚಾರ ಮಾಡ್ಕೊಂಡು ಒಂದು ಫಿಕ್ಸ್ ಆದ ಸರ್, ಇಲ್ಲಾಂದ್ರೆ ಎಕ್ಸ್ಪೋರ್ಟ್ ಮಾಡಬೇಕು, ಇಲ್ಲಾಂದ್ರೆ ನಾನು ಬಾಳಿನೇ ಮಾಡಬೇಡಿ, ನಿಮ್ಗೆ ಮುಂದೆ ಅಗ್ರಿಕಲ್ಚರ್ ಬಿಟ್ಟು ಬಿಡ್ಬೇಕು ಮೈಂಡ್ ಸೆಟ್ ಮಾಡ್ಕೊಂಡು ಸರ್. ಏನೋ ಒಂದು ಮಾಹಿತಿ ಕೊಟ್ಟ ಟೀಮುಣಿ ಇದ್ರದವರು, ನನ್ನ ಫ್ರೆಂಡ್ ಆಗ್ಲಿರಿ ಮತ್ತೆ ಬಳಗದವರು, ನನ್ನ ಹೊಲದಾಗ ಏನ್ ಕೆಲಸ ಮಾಡೋರು ಎಲ್ಲ ಸಪೋರ್ಟ್ಲಿನ್ ಸರ್. ಅವಾಗ 7 ಎಕರೆ ಮಾಡಿದ್ ಸರ್, 7,500 ಸಸಿಗಳು ಕುಡ್ಸಿದ್ರಿ, 7,500 ಅಗಿಗಳದಾಗ 27 ಲಕ್ಷ ಮಾಡಿದ್ ಸರ್. 27 ಲಕ್ಷ ಸರ್, ಇಲ್ಲ ಅದು ಬಿಲ್ ಇನ್ನ ಕಲೆಕ್ಟ್ ಮಾಡಿ ಇಟ್ಟಿನ ಸರ್, ಅಂದ್ರೆ ಎಷ್ಟು ಹೋಗ್ಯದ, ಎಷ್ಟು ಗಾಡಿ ನಂದು ಒಂದ್ ಗಿಡದಲ್ಲಿಂತ ಎಷ್ಟು ವೇಟ್ ಆಗ್ಯದ ಅಂತ ಒಂದು ಕಲೆಕ್ಟ್ ಮಾಡಿ ಇಟ್ಟಿದ್ ಸರ್ ನಾನು, ಅಂದ್ರೆ ನಾಳೆಗೆ ರೆಕಾರ್ಡ್ಸ್ಕ ಇದು ಮಾಡಿದೀನಿ ಅಂತ ಅನ್ನೋದು ನನ್ಗ ಇದು ಬೇಕಲ್ಲ ಸರ್. ಏನ್ ರೇಟ್ ಏನ್ ಬಿತ್ತು ನಿಮ್ಗೆ? ಅವಾಗ 25 ರೂಪೀಸ್ ರೇಟ್ ಬಿತ್ತಿತ್ತು ಸರ್. ಹೌದಲ್ಲ, 20 ಕೆಜಿ ಸರ್, ಪರ್ ಕೆಜಿ 25, 25 ಸರ್. ಒಂದ್ ಕೆಜಿ ಒಳಗೆ ಎಷ್ಟು ಹಣ್ಣುಗಳು ಅಂದ್ರೆ ಅದು ಹೆಂಗಿರುತ್ತೆ ಸರ್, 13 ಕೆಜಿ 7 ಕೆಜಿ ಅದೊಂದು ಪ್ಯಾಕ್ ಮಾಡ್ತಾರೆ ಸರ್ ಎಕ್ಸ್ಪೋರ್ಟ್ ಸರ್. ಅಂದ್ರೆ ಇದು ರಫ್ತು ಸಲುವಾಗಿ ನೀವು ಮಾಡಿದ್ರಿ, ಎಕ್ಸ್ಪೋರ್ಟ್ ಸಲುವಾಗಿ ಮಾಡಿದ್ರಿ? ಎಕ್ಸ್ಪೋರ್ಟ್ ಸಲುವಾಗಿ ಮಾಡಿದ್ ಸರ್. ಅದ್ರ ಕ್ಯಾವಿಟಿ ಮತ್ತಂದ್ರೆ ಅದರದ್ದು ಗಾತ್ರ ರೀ, ಅದ್ರ ಲೆಂತ್ ಅದೆಲ್ಲ ಚೆಕ್ ಮಾಡಿದ್ರು ಸರ್. ಅದು ಚೆಕ್ ಮಾಡ್ಕೊಂಡು ಇಲ್ಲ ಸರ್ ಇದು ಎಕ್ಸ್ಪೋರ್ಟ್ ಆಗ್ತದೆ ನಿಮ್ದು ಬಳಿ ಸರಿಯಾಗಿ ಬಂದದ, ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ಪ್ಯಾಕಿಂಗ್ ಪ್ರೊಸೆಸ್ ಒಂದು ತಿಂಗಳ ತನಕ 40 ಜನ ಲೇಬರ್ ಅವ್ನು ಎಕ್ಸ್ಪೋರ್ಟ್ ಅವ್ರು ಏನಿದ್ರು ಸರ್ ಅಲ್ಲಿ ನನ್ನ ತೋಟದಲ್ಲಿ ಉಳ್ಕೊಂಡು ಪೂರ್ತಿ ನಂದು ಒಂದು ತಿಂಗಳಲ್ಲಿ ಪೂರ್ತಿ ಹಾರ್ವೆಸ್ಟಿಂಗ್ ಮಾಡಿದ್ರು ಸರ್. ಅದು ಒಂದು ನನಗ ಅವಾಗ ಅನಿಸ್ತಾರ ಇಲ್ಲ ಏನೇ ಇದ್ರು ಮಾಹಿತಿ ಪಡ್ಕೊಂಡು ಏನ್ ಬೆಳಿಗ್ಗೆ ಯಾವ ಟೈಮಲ್ಲಿ ಏನ್ ಕರೆಕ್ಟ್ ಆಗಿ ಕೊಟ್ಟು ಅಂದ್ರೆ ನಮ್ಗೆ ಭೂಮಿ ತಾಯಿ ಯಾವಾಗ್ನೂ ಲಾಸ್ ಆಗಂಗಿಲ್ಲ ಅನ್ಕೊಂಡು ಅವಾಗ ನನ್ನ ಮೈಂಡ್ ಫಿಕ್ಸ್ ಆಯ್ತು ಸರ್. ಅಂದ್ರೆ ನೀವು ಏನ್ G9 ಬೆಳೆದಾಗ ನಿಮಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅನ್ನೋಂತ ಕಲ್ಪನೆ ಇರಲಿಲ್ಲ? ಮಾಡ್ತೀನಿ ಅಂತ ಇರಲಿಲ್ಲ ಸರ್. ಫಸ್ಟ್ ನಾನು ಒಂದ್ 10 ಎಕರೆದಾಗ ಫೇಲ್ ಏನ್ ಆದ ಸರ್, ಅವಾಗ ನಾವು ಒಂದೇ ನಿರ್ಧಾರ ಮಾಡಿದೆ, ಈ ಲೋಕಲ್ ಥರ್ಡ್ ಮಿಡಲ್ ಮ್ಯಾನ್ ಅವ್ರಿಗೆ ಕೊಡಬಾರ್ದು, ಎಕ್ಸ್ಪೋರ್ಟ್ ಮಾಡ್ಬೇಕಂತ ಅವಾಗ ಇನ್ನೊಂದ್ 7 ಎಕರೆ ಪ್ಲಾಂಟೇಷನ್ ಮಾಡಿದ್ರು ಸರ್. ಆ ಪ್ಲಾಂಟೇಷನ್ ಮಾಡ್ದೊಳಗ್ ಬಂತ ಸರ್ ಅದು, ಈ ಲೋಕಲ್ ದವ್ರು ಹಿಂಗಾದ್ರೆ ನಂಗೆ ಇವ್ರು ಹಾಳು ಮಾಡ್ತಾರ, ಬೇರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ತೆಗಿಬೇಕಂತ ಮಾಡಿದ್ರೆ ನನ್ನ ಸರ್ವೆ ಆಗ್ತೀನಿ, ಇಲ್ಲಾಂದ್ರೆ ಸರ್ವೆ ಆಗಲ್ಲ ಅನ್ಕೊಂಡು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡೋ ಸಲುವಾಗಿ ಅದಕ್ಕೆ ಏನ್ ಶ್ರಮ ಮಾಡಬೇಕು, ಪೂರ್ತಿ ಶ್ರಮ ಪಟ್ಟು ಎಕ್ಸ್ಪೋರ್ಟ್. ಅಂದ್ರೆ ಪ್ರತಿ ಹೆಜ್ಜೆ ಒಳಗೂ ನೀವು ಬೇರೆಯವ್ರ ಮಾರ್ಗದರ್ಶನ ತಗೊಂಡಿದ್ದೀರಿ ಸಲುವಾಗಿ? ಹಾ ಸರ್, ಎಕ್ಸ್ಪೋರ್ಟ್ ಮಾಡೋರದು ಮಾರ್ಗದರ್ಶನ ತಗೊಂಡು, ಮತ್ತೆ ನಮ್ ಸರ್ ಅವ್ರಲಿಂತ ಯಾವ ನ್ಯೂಟ್ರಿಷನ್ಸ್ ಕೊಡ್ಬೇಕು ಅದಕ್ಕೆ ಬಾಳೆಗದ, ಮತ್ತ ಅದ್ರಲ್ಲಿ ಎಷ್ಟು ಬ್ಯಾಲೆನ್ಸ್ ಮಾಡಬೇಕು, ಬಂಚ್ ಮ್ಯಾನೇಜ್ಮೆಂಟ್ ಎಷ್ಟು ಮಾಡಬೇಕು, ಅದ್ರದ್ದು ಸೈಜ್ ಎಷ್ಟು ಇರಬೇಕು, ಮತ್ತಂದ್ರೆ ಅದರದ್ದು ಒಳ್ಳೆ ತೂಕಕ್ಕೆ ಬರಬೇಕಾದ್ರೆ ಅದಕ್ಕೆ ಏನು ಫರ್ಟಿಲೈಸರ್ ಕೊಡಬೇಕು, ಅದೆಲ್ಲ ಕರೆಕ್ಟ್ ಆಗಿ ಒಂದು ಶೆಡ್ಯೂಲ್ ಮಾಡ್ಕೊಂಡು ಸರ್ ಎವ್ರಿ ಡೇ. ಅದು ನಾನು ಒಂದು ಈ ಡೈಲಿ ಡೈರಿ ಬುಕ್ ಹೆಂಗ್ ಬರೀತೀನಿ ಸರ್, ಆ ರೀತಿನೇ ಒಂದು ಡೈರಿ ಬರೀತೀನಿ ಸರ್. ಇವತ್ತು ಇದಕ್ಕೆ ಇಷ್ಟು ನೀರು ಕೊಟ್ಟಿವಿ, ಇಷ್ಟು ಅವರ್ಸ್ನಾಗ ಇದು ಇಷ್ಟು ಫರ್ಟಿಲೈಸರ್ ಕೊಟ್ಟಿವಿ, ಮತ್ತೆ ಅದಕ್ಕೆ ಮುಂದೆ ನೆಕ್ಸ್ಟ್ ಡೇ ಏನ್ ಕೊಡ್ಬೇಕಂತ ಪ್ಲಾನ್ ಆಗಿರ್ತೀವಿ ಸರ್. 12 ಮಂತ್ಸ್ ಕ್ರಾಪ್ ಸರ್ ಅದು, 12 ತಿಂಗಳ ಕ್ರಾಪ್. ಈಗ ಹಳ್ಳಿದಾಗ ಏನಂತಾರೆ ಸರ್, ಬಾಳೆ ನೀರಾಗ ನಿಂದ್ರಸು ನಿಂಗೆ ಊರಾಗ ನಿಂದ್ರಸ್ತಾರ. ಅದು ಒಂದು ಸ್ವಲ್ಪ ತಪ್ಪು ಕಲ್ಪನೆ ಸರ್. ಅವಾಗ ನಮ್ಮ ಭೂಮಿದಾಗ ತಿಪ್ಪಿ ಗೊಬ್ಬರ ಜಾಸ್ತಿ ಆಗ್ತದೆ ಸರ್, ಹಂಗಾಗಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರ್ತದೆ ಸರ್ ಭೂಮಿ ಒಳಗ. ಈಗ ತಿಪ್ಪಿ ಗೊಬ್ಬರ ಜಾಸ್ತಿ ಇಲ್ರಿ, ಎಲ್ಲಾ ಕಾಂಪೋಸ್ಟ್ ಇದೆ ಹಾಕಾಗತ್ತಾರ ಸರ್. ಹಂಗಾಗಿ ಸ್ವಲ್ಪ ನಮ್ಮ ರೈತರು ಏನ್ ಮಾಡ್ಬೇಕ್ರಿ, ದನಗಳು ಕಟ್ಟಬೇಕು. ಒಂದು 10 ಎಕರೆ ಅಂದ್ರೆ ಒಂದ್ 2 ಹಸು ಕಟ್ಟರೆ ಸಾಕು ಸರ್. ಅದು 10 ಎಕರೆ ಜೀವಾಮೃತ ಮಾಡ್ಕೊಂಡು, ಗೋಕೃಪಾಮೃತ ಮಾಡ್ಕೊಂಡು, ಇದೆಲ್ಲ ಮಾಡ್ಕೊಂಡು ಮಾಡಬಹುದು ಸರ್. ಬಟ್ ರಸಗೊಬ್ಬರನು ಬೇಕೇ ಸರ್. ಈಗ ಸಡನ್ ಆಗಿ ನಾವು ಚೇಂಜ್ ಆಗ್ತೀವಿ ಅಂದ್ರೆ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲರಿ. ಈಗ ಅದ್ರಲ್ಲಿಂತ ಒಂದ್ 50% ಅದು 50% ಇದು ಮಾಡ್ಕೊಂಡು ಬಂದ್ರೆ, ಇವೆಲ್ಲ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದ್ರಿಂದ ಕ್ಯಾನ್ಸರ್ ಹೊರಗಾಗ್ತದೆ, ಶರೀರ ಪೂರ್ತಿ ಹಾಳು ಮಾಡ್ಕೋತೀವಿ ಸರ್, ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಅದು ಇದು ಆಗತ್ತೆ ಸರ್. ನೆಕ್ಸ್ಟ್ ಈಗ ಸ್ವಲ್ಪ 50% ಚೇಂಜ್ ಮಾಡ್ಕೊಂತ ಮಾಡ್ಕೊಂತ ಮುಂದೆ ಸ್ವಲ್ಪ ಆರ್ಗ್ಯಾನಿಕ್ ಇದ್ರ ಕಡೆ ಹೋದ್ರ. ಅಂದ್ರೆ ಬಾಳೆಹಣ್ಣು ನೀವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರಿ ಅವಾಗಿಂದ? ಅವಾಗಿಂದ ಇಲ್ಲಿನ ತನಕ ನಾವು ಎಕ್ಸ್ಪೋರ್ಟ್ ಆಗ್ತದೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ. ಎಲ್ಲೆಲ್ಲಿ ಹೋಗ್ತಾ ಇದೆ ಸರ್? ಇರಾನ್, ಇರಾಕ್, ಇಲ್ಲಿನ ಪ್ಯಾಕಿಂಗ್ ಆಗ್ಬಿಟ್ಟು ಬಾಂಬೆಗೆ ಹೋಗಿ ಇದ್ರಲಿಂದ ಇದು ಆಗ್ಬಿಡ್ತು. ಮತ್ತೆ ಪೇಮೆಂಟ್ ಹೆಂಗ್? ಆನ್ಲೈನ್ ಪೇಮೆಂಟ್. ಏನ್ ಅಡ್ವಾನ್ಸ್ ಪೇಮೆಂಟ್ ಆಗ್ತದೆ? ಅಡ್ವಾನ್ಸ್ ಆಗಲ್ಲ ಸರ್. ನಮ್ದು ಇವತ್ತು ಹೋಗಿ ಅವ್ರಿಗೆ ರೀಚ್ ಆದ ಕೂಡಲೇ ಬೇಕಂದ್ರೆ ಕಾಟ ಪೇಮೆಂಟ್ ಕೊಡ್ತಾರೆ ಸರ್. ಕಾಟ ಪೇಮೆಂಟ್ ಕೊಟ್ರಂದ್ರೆ ಕಂಪ್ನಿದವ್ರಲ್ಲಿಂತ ಏನಾಗ್ತದೆ ಸರ್, ಮಿಡಲ್ ಮ್ಯಾನ್ ಏನ್ ಇರ್ತಾನಲ್ಲ ಸರ್, 1 ರೂಪಾಯಿ 2 ರೂಪಾಯಿ ತಗೊಂಡು ಅವ್ನಿಗೆ ಆಫ್ಟರ್ 15 ಡೇಸ್ ಪೇಮೆಂಟ್ ಕೊಡ್ತಾರೆ ಸರ್. ಈಗ ನಾವು ಇಲ್ಲ ಕಂಪ್ನಿದವರಿಗೆ ಡೈರೆಕ್ಟ್ ಕೊಟ್ಟಿವಂದ್ರಿ, ನಮ್ಗೆ 1 ರೂಪಾಯಿ 2 ರೂಪಾಯಿ ಏನು ತಿನ್ನಂಗಿಲ್ಲ ಸರ್. ಡೈರೆಕ್ಟ್ ಬೈ ಟು ಫಾರ್ಮರ್ ಬರ್ತದೆ ಸರ್, ನೇರವಾಗಿ ಪೇಮೆಂಟ್. ನೇರವಾಗಿ ಪೇಮೆಂಟ್ ಆಗ್ತದೆ. ಅಲ್ಲೇನು ನಿಮಗೆ ಸಮಸ್ಯೆ ಆಗಿಲ್ಲ? ಅಲ್ಲೇನು ಸಮಸ್ಯೆ ಎಕ್ಸ್ಪೋರ್ಟ್ ಮಾಡುವಂತಹ ಸಮಯದೊಳಗೆ ಇಲ್ಲಿ ತಾಂತ್ರಿಕವಾಗಿ ಆಗ್ಲಿ ಅಥವಾ ಏನು ಈ ಸ್ಪೆಸಿಫಿಕೇಶನ್ ಏನ್ ಇರ್ತಾವಲ್ಲ, ಈ ರೀತಿ ನಾವು ಪ್ಯಾಕೇಜ್ ಮಾಡಿ ಕಳಿಸಬೇಕು, ಈ ರೀತಿ ಕ್ವಾಲಿಟಿ ಇರಬೇಕು ಅಂತ ಹೇಳಿ, ಕ್ವಾಲಿಟಿ ಬಂತಂದ್ರೆ ಅವರು ಎಕ್ಸ್ಪೋರ್ಟ್ ಕಟಿಂಗ್ ಮಾಡ್ತಾರೆ, ಇಲ್ಲಾಂದ್ರೆ ಕಟಿಂಗ್ ಮಾಡಂಗಿಲ್ಲ ಸರ್. ಈಗ ಅದೇ ರೀತಿ ನಾನು ಈಗ ಯೆಲ್ಲೋ ಕಲರ್ ವಾಟರ್ ಮೆಲನ್ ಮಾಡಿದಾಗ ಸರ್, ಈ ಗುಲ್ಬರ್ಗದಾಗ ನಾನೇ ಸ್ವತಃ ನಂದೇ ಒಂದು ಬ್ರ್ಯಾಂಡ್ ಮಾಡಿ ಪಾಟೀಲ್ ಫಾರ್ಮ್ ಹೌಸ್ ಅಂತ ಮಾಡಿ ಅದು ಯೆಲ್ಲೋ ಕಲರ್ ವಾಟರ್ ಮೆಲನ್ ಎಲ್ಲ ಕಡೆ ಇದು ಮಾಡಿದೆ ಸರ್. ಅವಾಗ ಫಸ್ಟ್ ಟೈಮ್ ನಾನು ನೆನ್ಯೂ ಸೀಡ್ಸ್ ಅಂಡ್ ಮತ್ತೆ ಸೆಮ್ನಿಸ್ ಯೆಲ್ಲೋ ಗೋಲ್ಡ್ 48 ನಂಬರ್ ಹತ್ತಂದಿ ಒಂದು ಸೀಡ್ಸ್ ಇತ್ತು ಸರ್. ಅದು ನಾನು ಫಸ್ಟ್ ಟೈಮ್ ಮಾಡಿದಾಗ ಸುಮ್ ಸ್ವಲ್ಪ ಪ್ರಮಾಣ 2 ಎಕರೆದಾಗ ಮಾಡಿದ್ದು ಸರ್. ಅದು ನೋಡಮ್ ಇದೊಂದು ಟ್ರಯಲ್ ನೋಡಿ. ಎಲ್ಲಿ ನೋಡಿದ್ರಿ ಅದನ್ನ? ಹಳದಿ ತಿರುಳಿರುವಂತದ್ದು ಯೂಟ್ಯೂಬ್ ನಾಗ ನೋಡಿ ಸರ್. ಯೂಟ್ಯೂಬ್ ನಾಗ ನೋಡಿ ಅದು ಥೈಲ್ಯಾಂಡ್ ಸೀಡ್ಸ್ ಇದ್ರಿ, ಜರ್ಮನಿ ಇದ್ರಲ್ಲಿಂತ ಸೆಮ್ನಿಸ್ ಇದ್ರದ್ದು ಜರ್ಮನ್ ಇದ್ರದವ್ರು ಇದು ಮಾಡಿದ್ರು ಸರ್. ಅವಾಗ ನನ್ನ ಒಬ್ಬರು ಫ್ರೆಂಡ್ ಲಿಂದ ಅವ್ರು ಸೀಡ್ಸ್ ತರಿಸ್ಕೊಂಡು ಅವಾಗ ಪ್ಲಾಂಟೇಷನ್ ಮಾಡಿಸಿ ನನ್ನ ಕಡೆಯಿಂದ ಇದು ಮಾಡಿದೆ ಸರ್. ಅವಾಗ ಅವಾಗ ಏ ಇದು ಯಾರು ತಿಂತಾರ, ಎಲ್ಲರೂ ಒಳಗ್ ಕಲರ್ ಹಾಕಿದಂತ ಅಂತಾರ, ಅದ್ರ ಬಗ್ಗೆ ಅದ್ರ ಭಾಷೆ ಮಾಡಿದ್ರು ಸರ್. ಅವಾಗ ಬಟ್ ಅದ್ರ ಟೇಸ್ಟ್ ಕೆಂಪು ಏನು ವಾಟರ್ ಮೆಲನ್ ತಿಂತೀವಿ ಸರ್, ಅದಕ್ಕಿಂತ ಇದು ಹಳದಿ ಕಲಂಗಡಿ ಸ್ವಲ್ಪ ಟೇಸ್ಟ್ ಆಗಿ ಕ್ರಿಸ್ಪಿನೂ ಅದ ಸರ್, ಟೇಸ್ಟ್ ಅದ, ನ್ಯೂಟ್ರಿಷನ್ ಜಾಸ್ತಿ ಅದ ಸರ್, ಜಾಸ್ತಿ ಅದ ಸರ್. ಟೇಸ್ಟ್ ಏನು ವ್ಯತ್ಯಾಸ ಆಗಂಗಿಲ್ಲ? ಶುಗರ್ ಕಂಟೆಂಟ್ ಜಾಸ್ತಿ. ರುಚಿ ಏನು ವ್ಯತ್ಯಾಸ ಆಗುತ್ತೆ? ರುಚಿ ಅದ ಸರ್. ರುಚಿ ಅಂತೂ ಆಯ್ತು. ಆದ್ರೆ ಈಗೇನು ಕಲ್ಲಂಗಡಿ ತಿನ್ನುವಂತ ಸಮಯದೊಳಗ ಅದು ನಾಲಿಗೆಗೆ ಒಂದ್ ಸ್ವಲ್ಪ ಮರಳು ಮರಳು ಹತ್ತಬೇಕು ಅಂತ ಹೇಳಿ ಹೇಳ್ತಾರೆ. ಹೌದಾ? ನೀವು ಮನೆಯಲ್ಲಿ ಈಗ ದೀಪಾವಳಿದಾಗ ಅದು ಗೋಡಂಬಿ ಇದು ಎಲ್ಲ ಕರೀತಾರೆ, ಸ್ವಲ್ಪ ಆ ಫೀಲ್ ಇರ್ತದೆ, ಆ ಫೀಲಿಂಗ್ ಇರ್ತದೆ ಸ್ವಲ್ಪ. ಏನೋ ಹಿಂಗ್ ಇಟ್ಟರು ಕೂಡಲೇ ಕರಗ ಹೋಗ್ಬೇಕು, ಬಟ್ ಅದು ಮೆಲಿವಾಗ ಹಿಂಗ್ ಏನೋ ಒಂಥರ ಕಬ್ ಮೆಲ್ದಂಗ್ ಹಿಂಗ್ ಕುರ್ಕುರ್ ಅಂತ ಆ ಫೀಲ್ ಇರ್ತದೆ ಸರ್. ಮತ್ತೆ ಇನ್ನೊಂದು ಸ್ವಲ್ಪ ಸ್ವೀಟ್ನು ಜಾಸ್ತಿ ಇದೆ ಸರ್. ಸ್ವೀಟ್ ಜಾಸ್ತಿ ಸರ್, ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ನ್ಯೂನು ಸ್ವೀಟ್ಸ್ ನಾಗ ಅದ ಸರ್, ಸ್ವಲ್ಪ ಸೆಮಿನಿಸ್ ಇದ್ರದಾಗ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಇದೆ. ಮಿಕ್ಕಿದ ಇವೆಲ್ಲ ನಾರ್ಮಲ್ ರೆಡ್ ಕಲರ್ ಎಲ್ಲ ನೀವು ಸುಮಾರು ದಿನ ಇಟ್ಟಿದ್ದು ಮಾಡಬಹುದು ಸರ್. ಈಗ ಮಾರ್ಕೆಟ್ ಮಾಡುವಾಗ ಮೊದಲೇ ಸಲ ಏನ್ ಅನಿಸ್ತು ನಿಮಗೆ? ಇದು ಸ್ವಲ್ಪ ನಂಗೆ ವಜ್ಜೋಯ್ತು ಸರ್ ಅವಾಗ, ಹೆಂಗಪ್ಪ ಇಷ್ಟೆಲ್ಲ ಮಾಡ್ಕೊಂಡು ಕೂತ ಒಂದ್ ಎಕರೆಗೆ ಪಟ್ಲಿಂತ 25 ಟನ್ ತೆಗೆದ, ಇದು ಮಾರ್ಕೆಟ್ ಹೆಂಗ್ ಮಾಡೋದು ಅಂತ ಅನ್ಕೊಂಡು. ಒಂದಿಷ್ಟು ಮಾರ್ಕೆಟ್ ನಂದು ಹೈದ್ರಾಬಾದ್ ರಿಲಯನ್ಸ್ ನಂದೊಂದು ವೆಂಡರ್ ಕೋಡ್ ಇತ್ತು ಸರ್, ನಂದು ಹೈದ್ರಾಬಾದ್ ಅವ್ರಿಗೆ ರಿಲಯನ್ಸ್ ಅವ್ರಿಗೆ ಕೊಟ್ಟೆ ಸರ್ ಅಲ್ಲಿ, ಬೆಂಗಳೂರು ಕೊಟ್ಟೆ ಸರ್ ಅಲ್ಲಿ, ಒಂದ್ 10 ಟನ್ ಚೆನ್ನೈ ಕಳಿಸ್ತಾರ. ಮಿಕ್ಕಿದೆಲ್ಲ ನಮ್ ಗುಲ್ಬರ್ಗದ ಜನರಿಗೂ ಗೊತ್ತಾಗ್ಲಿ, ನಮ್ ಗುಲ್ಬರ್ಗ ಫಾರ್ಮರ್ಸ್ ಹೊಸದೊಂದ್ ಏನೋ ಟೇಸ್ಟ್ ಮಾಡ್ಲಿ ಅಂತ ಅನ್ಕೊಂಡು, ಅದ್ರದಾಗ ಏನು ಪೋಷಕಾಂಶಗಳು ಅವ ಮತ್ತ ಅದ್ರಲ್ಲಿಂತ ಏನ್ ಬೆನಿಫಿಟ್ಸ್ ಅವ ಅದೆಲ್ಲ ಒಂದ್ ಸ್ಟಿಕ್ ಮಾಡುದು ಸರ್. ಅದಕ್ಕೆ ಒಂದ್ ಸ್ಟಿಕ್ಕರ್ ಮಾಡ್ಬಿಟ್ಟು ಗುಲ್ಬರ್ಗದಾಗ ನಾನೇ ಸುಮಾರು ಒಂದ್ 6-7 ಟಮ್ಟಮ್ಗಳು ಇದು ಮಾಡಿದೆ ಸರ್, ಅದ್ರ ಮ್ಯಾಗೆಲ್ಲ ಸ್ಪೀಕರ್ ಹಚ್ಚಿಬಿಟ್ಟು. ಆವಾಗ ಇಡೀ ಗುಲ್ಬರ್ಗ ಇಡೀ ಕರ್ನಾಟಕ ತುಂಬಾ ಹಳದಿ ಕಲಂಗಡಿ ಅಂತ ದೊಡ್ಡದೊಂದ್ ಇದಾಗಿತ್ತು ಸರ್. ಈ ಭಾಗದೊಳಗೆ ನೀವೇ ಬೆಳೆದಂತ ಮೊದಲೇದಾಗಿ? ಹೌದ್ ಸರ್, ಮೊದಲನೇದಾಗಿ ಕರ್ನಾಟಕದಾಗ ಫಸ್ಟ್ ಟೈಮ್ ಸರ್. ಬಟ್ ನಾ ಸೆಮಿನಿಸ್ ಸೀರೀಸ್ದವ್ರು ಹೇಳಿದ ಪ್ರಕಾರ ಇಂಡಿಯಾದಾಗ ಬೆಳೆದಿದ್ದು ನಾನೇ ಫಸ್ಟ್ ಅಂತ. ಹೌದಾ? ಬಹಳ ಹೆಮ್ಮೆ ಅನಿಸ್ತದ ನೋಡ್ರಿ, ನೀವು ದೊಡ್ಡ ಒಂದು ರಿಸ್ಕ್ ಅಂತಾರಲ್ಲ ಅದನ್ನ ತಗೊಂಡು ನೀವು ಮಾಡಿದ್ರಿ. ಆದ್ರೆ ಹೊಸ ಪ್ರಯೋಗ ಮಾಡಬೇಕು ಅನ್ನುವಂಥದ್ದೇನು ಒಂದು ಖುಷಿ ಇರ್ತದಲ್ಲ ಸರ್, ಅದು ಆ ಟೈಮ್ ನೊಳಗೆ ನಿಮಗೆ ಅನಿಸಿರ್ಬೇಕು. ಹೌದು ಸರ್, ಇದೇ ರೀತಿ ಯಂಗ್ ಜನರೇಷನ್ ನಮ್ಮ ಏಜ್ನವ್ರು ಏನ್ ಅದರಲ್ಲಿ ಸರ್, ಈಗ ಎಲ್ಲರೂ ನಾವು ಬೆಂಗಳೂರು ಸೆಟ್ಲ್ ಆಗ್ತೀವಿ. ಈಗ ಅಲ್ಲಿ ಏನಿಲ್ಲ ಸರ್, ಬೆಂಗಳೂರಿನ ಹೋದ ಕೂಡಲೇ ನಿಮ್ಗೆ 10-15 ಸಾವಿರ ತನಕ ಅಷ್ಟೇ ನಿಮ್ಗೆ ಪಗಾರ ಕೊಡ್ತಾರೆ. ಇಲ್ಲಿ ನಿಮ್ಗೆ ಅದಕ್ಕಿಂತ ಜಾಸ್ತಿನೂ ಮಾಡಬಹುದು ಸರ್. ಇಲ್ಲಿ ನಮ್ಮ ಹಳ್ಳಿ ವೆದರ್ ಆಗ್ಲಿ, ಇಲ್ಲಿ ಕ್ಲೈಮೇಟ್ ರೀ, ಮತ್ತೆ ಇಲ್ಲಿ ಇರೋ ಲೈಫ್ ಸ್ಟೈಲ್ ನಿಮ್ಗೇನೋ ಅಸಹ್ಯವಾಗ್ತಿರ್ಬಹುದು. ಅವಾಗ ಏನಂತೀರಿ, ಬೆಂಗಳೂರಿಗೆ ಐಟಿ ಮಾಡಗತ್ತಂದ್ರೆ ಸ್ವಲ್ಪ ಏನೋ ಐಟಿ ಇದ್ರದಾಗ ನಪ್ಪ ಅವನಿಗೆ ಹುಡುಗಿ ಕೊಡ್ತೀನಿ ಅಂದ್ರೆ ಸರಿ, ಕೋವಿಡ್ ಇಂದ ಊರಾಗೆ ಆಗಿರ್ತಾನೆ, ಊರಾಗ ಒಂದು 10 ಎಕರೆ ಈಗ ಬದಲಾವಣೆ ಆಗಿರೋದು. ಸಾಮಾನ್ಯವಾಗಿ ರೈತರಿಗೆ ರೈತರ ಮಕ್ಕಳಿಗೆ ನಾವು ಕೊಡಂಗಿಲ್ಲ ಅಂತ ಹೇಳಂಗಿಲ್ಲ ಸರ್. ಈಗ ರೈತರ ಮಕ್ಕಳು ಅಂದ್ರೆ ಏನೇ ಇರ್ಲಪ್ಪ, ನನ್ ಮಗಳು ಚೆನ್ನಾಗಿರ್ತಾಳೆ ಇಲ್ಲಿ. ನಾನು ಪರ್ಸನಲಿ ಸರಿ, ನಮ್ ಅಕ್ಕ ತಂಗಿದ್ರು ಎಲ್ಲ ಬೆಂಗಳೂರು ಅದರ, ಮೈಸೂರು ಅದರ. ಈಗ ಅವ್ರು ನನ್ಗಂತಾರ ಸರ, ನೀ ಎಷ್ಟು ಚೋಲೋ ಐತೆ ಊರಾಗ, ಅಪ್ಪ ಅಮ್ಮನ ಕೂಡ ಇರ್ತಿ, ಎಲ್ಲರೂ ಕೂಡ ಹೊಂದ್ಕೊಂಡಿರ್ತೀರಿ, ಅಲ್ಲಿ ಕಲ್ಚರ್ ಎಷ್ಟು ಚೋಲೋ ಅದ. ಸುಮಾರು ಒಂದು ತಿಂಗಳು ಇಲ್ಲಿ ಬಂದ್ರಂದ್ರ ಎಲ್ಲರೂ ಒಂದಲ್ಲಿ ಕೂತಿ ಮಾತಾಡ್ಕೋ ಆ ಇದು ಅನ್ನೋದೇ ಕಳ್ಕೊಂಡ್ಬಿಟ್ರಿ ಸರಿ. ಹಂಗಾಗಿ ನಾವು ರೈತರ ಮಕ್ಕಳು ಮತ್ತೆ ರೈತರು ಅನ್ನೋದು ಬಹಳ ದೊಡ್ಡ ಹೆಮ್ಮೆ ಸರ್. ರೈತರು ದೇಶದ ಬೆನ್ನೆಲ್ ಬಂತಾರ. ಬಟ್ ನಮ್ಗೆ ಇನ್ನೊಂದ್ ಸರ್, ಗೌರ್ಮೆಂಟ್ ಲಿಂತ ನಾವು ರೈತರ ಪರವಾಗಿ ನಾ ಕೇಳೋದೇನಂದ್ರೆ, ಒಂದು ಕರೆಕ್ಟ್ ಆಗಿ ಒಂದು ರೇಟ್ ಫಿಕ್ಸ್ ಮಾಡಿದ್ರಂದ್ರೆ, MSP ಒಂದು ಕಾನೂನು ತಂದ್ರಂದ್ರೆ, ರೈತರು ನಾವು ಏನೇ ಬೆಳಿ ಬೆಳಿಲಿ ಅದಕ್ಕೆ ನಮ್ಗೆ ರೇಟ್ ಸಿಗುತ್ತೆ ಅಂತ ಅನ್ನೋದು ಸ್ವಲ್ಪ ಅದೊಂದು ಮೊದಲೇ ನಿಮಗೆ ಗೊತ್ತಿರಬೇಕು. ಇಷ್ಟು ರೇಟಿಗೆ ಇದು ಮಾರಾಟ ಆಗ್ತದೆ ಅಂತ ಗೊತ್ತಿರ್ಬೇಕು ಸರ್. ಹಂಗಾಗಿ ಏನಾಗ್ತಾರೆ ಸರ್, ಅವ್ರು ಪಾಟ್ ಪಾಟ್ ಆಗಿ ಎಲ್ಲರೂ ಈಗ ತೊಗರಿ ಬೆಳೆದ್ರೆ ತೊಗರಿನೇ ಬೆಳೆಯಂಗಿಲ್ಲ ಸರ್. ಎಲ್ಲರೂ ನೋಡಿ ಸರ್, ಸೋಯಾಬೀನ್ ಹಾಕಿದ್ರೆ ಎಲ್ಲರೂ ಸೋಯಾಬೀನ್ ಹಾಕ್ತಾರೆ. ಈ ಸಾರಿ ತೊಗರಿಯಿಂದ ವಿಲ್ಟ್ ಬಂದು ಅದು ಲಾಸ್ ಆಗುತ್ತೆ ಸರ್, ಸೋಯಾಬೀನ್ ಕೂಡ ಲಾಸ್ ಆಗುತ್ತೆ. ಟೊಮಾಟೋ ನೋಡಿ ಸರ್, ಈಗ 2,500 ಒಂದು ಟ್ರೇ ಮಾಡಿದ್ರು ಸರ್, ನೆಕ್ಸ್ಟ್ ಅದೇ 100 ರೂಪಾಯಿಗೂ ಯಾರು ಕೇಳಿಲ್ಲ ಸರ್. ಹಂಗ ಒಂದು ಕರೆಕ್ಟ್ ಆಗಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಂದ್ರೆ ಸರ್, ರೈತರು ರೈತರು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಅದೊಂದು ಪ್ರೂವ್ ಮಾಡಬಹುದು ಸರ್ ಎಲ್ಲರೂ. ಬಹಳ ಸಂತೋಷ. ಈಗ ಇಷ್ಟೆಲ್ಲಾ ಪ್ರಯೋಗ ಮಾಡಿ ಮೊದ್ಲ ನುಕ್ಸಾನ್ ಅನುಭವಿಸಿ ಮತ್ತೆ ಮ್ಯಾಲೆ ಎದ್ದು ಸಾಧನೆ ಮಾಡಿದ್ದೀರಿ, ಈಗ ಹೆಂಗ ಸುಳಿತ ಹೊಂಟದ ಎಲ್ಲ? ಈಗ ನಡೆದ ಸರ್, ಅದೇ ರೀತಿ ನಾನು ಒಂದು 25 ಎಕರೆ ಕಬ್ಬು ಮಾಡೀನಿ ಸರ್, ಮತ್ತೊಂದು 20 ಎಕರೆ ಬಾಳೆ ಮಾಡೀನಿ, ಒಂದು 10 ಎಕರೆ ಚಿಲ್ಲಿ ಮಾಡೀನಿ ಸರ್, ಬ್ಯಾಡಗಿ ಮೆಣಸಿನಕಾಯಿ ಮಾಡೀನಿ. ಈ ವರ್ಷ ಬ್ಯಾಡಗಿ ಮೆಣಸಿನಕಾಯಿ ಈಗ 50-55 ಸಾವಿರ ತನಕ ಅದು ಸರ್. ಲಾಸ್ಟ್ ಇಯರ್ 75,000 ಏನ್ ಮಾರ್ಯದ ಸರ್, ಈ ವರ್ಷ 1,00,000 ತನಕ ಮಾರಬಹುದು ಅಂತ ಒಂದು ಮಾರ್ಕೆಟ್ ಸರ್ವೆ ಅದು ಸರ್. ಒಂದು 10 ಎಕರೆ ಮಾಡೀನಿ ಸರ್ ಅದು ಕೂಡ, ಮತ್ತೆ ಬೇರೆ ತೊಗರಿ ಇವೆಲ್ಲ ಮಾಡಿವಿ ಸರ್. ಮತ್ತೆ ಖರ್ಚು ವೆಚ್ಚ ಏನು? ಒಂದು ಲಿಮಿಟ್ ಮ್ಯಾಗ ಸರ್. ಈಗ ನಾವು ಬಾಳೆ ಬೆಳಿಬೇಕಾದ್ರೆ ಲಾಸ್ಟ್ ಒಂದ್ ಗಿಡಕ್ಕೆ 100 ರೂಪಾಯಿ ಖರ್ಚು ಮಾಡ್ಬೇಕಂತ ನಾವು ಒಂದು ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ಬೇಕು ಸರ್. ಅದ್ ಮಾಡಿದಾಗ ಅವಾಗ ಮಾತ್ರ ಎಕ್ಸ್ಪೋರ್ಟ್ ಆಗ್ತದೆ ಸರ್. ಇಲ್ಲಾಂದ್ರೆ ನಾವು ಇಲ್ಲ ಯಾವ್ದೋ ಒಂದು ಗೊಬ್ಬರ ಕೊಟ್ರು, ಯಾವ್ದೋ ಒಂದು ಇದ್ರಲ್ಲಿಂದ ತಂದು ಹಾಕ್ದೇವಿ, ಏನೋ ಬರೆದು ಕೊಟ್ರು ಅನ್ನೋದು ಬೇಡ ಸರ್. ಕರೆಕ್ಟ್ ಆಗಿ ನಮ್ಗೆ ಅದು ಏನ್ ಬೇಕು, ಮಣ್ಣು ಪರೀಕ್ಷೆ ಮಾಡಿದಾಗ ಆ ಮಣ್ಣಲ್ಲಿ ಏನ್ ಕಂಬದ ಅಂತ ಅದು ಅಷ್ಟೇ ಕೊಟ್ರೆ ಸಾಕು ಸರ್. ಅದು ಕರೆಕ್ಟ್ ಆಗಿ ಏನ್ ಬ್ಯಾಲೆನ್ಸ್ ಮಾಡ್ತಾರಲ್ಲ ಸರ್, ಅವಾಗ ನಿಮ್ ಖರ್ಚುನು ಕಮ್ಮಿ ಆಗ್ತದೆ ಸರ್, ಅದು ಮತ್ತ ಪ್ರಾಫಿಟ್ನು ಜಾಸ್ತಿ ಬರ್ತದೆ ಸರ್. ಈಗ ನಿಮ್ಮ ಆದಾಯ ಹೆಂಗದ? ಪರವಾಗಿಲ್ಲ ಸರ್, ಬೆಂಗಳೂರಿನಾಗ ಐಟಿ ಬಿಟ್ಟಿದಾಗ ಏನ್ ತೆಗಿತಾರಲ್ಲ ಸರ್, ಅದಕ್ಕಿಂತ ಈಗ ಒಳ್ಳೆ ಆದಾಯ. ಒಳ್ಳೆ ಆದಾಯ ಸರ್. ಎಲ್ರ ಒಂದು ಇದ್ರದಾಗ ಹೋದೆ ಅಂದ್ರ, ನಾನು ಒಂದು ಹೊಸ ಇನೋವಾ ಆಗ್ಲಿ ಅಂತ ಇದ್ರದಾಗ ಅಲ್ಲೇ ತಿರುಗಾಡ್ತಿ ಸರ್. ಒಬ್ರು ಮೈಂಡ್ ಸೆಟ್ ಇರ್ತದೆ ಸರ್, ರೈತನಪ್ಪ ಏ ಸರಿಯಪ್ಪ ಅಂತ ನಪ್ಲೆ ಇಟ್ಕೊಂಡಿಲ್ಲ ಸರ್. ರೈತನ ಅಂದ್ರೆ ನಮ್ಗೆ ಪಕ್ಕದವನು ಎದು ಕುರ್ಚಿ ಕೊಡಂಗ ನಾವೆಲ್ಲ ರೈತರ ಆ ರೀತಿ ಬೆಳಿಬೇಕು ಅನ್ನೋದು ನಂದು ಒಂದು ಇದು ಸರ್. ಬಹಳ ಸಂತೋಷ ಆಯ್ತು. ಈಗ ಆತ್ಮೀಯರೇ, ಬಸವರಾಜ್ ಪಾಟೀಲ್ ಅವರ ಅನುಭವಗಳನ್ನ ತಾವು ಇಲ್ಲಿ ತನಕ ಕೇಳಿದ್ರಿ, ಅವರನ್ನ ತಾವು ಮಾತಾಡಿಸಬಹುದು. ಅವರ ನಂಬರ್ ಕೊಡ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 8095518818 ಈ ನಂಬರ್ಗೆ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಕೇಳಬಹುದು. ಒಳ್ಳೇದು ಬಸವರಾಜ್ ಶ್ರೀಕಾಂತ್ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ಯಾವ ರೀತಿ ಕೃಷಿಗೆ ಬಂದ್ರಿ ಮತ್ತ ಯಾವ ರೀತಿ ಅಲ್ಲಿ ಅಭಿವೃದ್ಧಿ ಆಗಿ ಬೇರೆಯವರಿಗೆ ಮಾದರಿಯಾಗಿದ್ದೀರಿ ಅನ್ನೋದನ್ನ ತಮ್ಮ ಪ್ರಯೋಗಶೀಲ ಮನಸ್ಸಿನ ಮೂಲಕ ಕೆಲಸದ ಮೂಲಕ ತೋರಿಸಿಕೊಟ್ಟಿದ್ದೀರಿ. ಈ ಒಂದು ಮಾತುಗಳನ್ನ ಕೇಳಿ ವಿಶೇಷವಾಗಿ ಯುವ ರೈತರು ಯಾರು ಕೃಷಿಗೆ ಬರಬೇಕು ಬೇಡ ಅಂತ ಹೇಳಿ ದ್ವಂದ್ವದೊಳಗಿರ್ತಾರ, ಅಂತವರಿಗೂ ಕೂಡ ಪ್ರೇರಣೆ ನೀಡುವಂತ, ಕೃಷಿಗೆ ಬಂದ್ರೇನೆ ನಮ್ಮ ದೇಶ ಮುಂದೆ ಬರ್ತದೆ ಸರಿ. ಕೃಷಿಯಲ್ಲಿ ಇರೋದಷ್ಟು ಮನಶಾಂತಿ, ಕೃಷಿಯಲ್ಲಿ ಇರೋಷ್ಟು ಆರೋಗ್ಯ ಆನಂದ, ಆರೋಗ್ಯ ಆನಂದ ಸರ್ ಇದರಲ್ಲಿರೋಷ್ಟು ಬೇರೆ ಇದರಲ್ಲಿ ಇಲ್ಲ ಅಂತ ಎಲ್ಲೂ ಸಿಗುವುದಿಲ್ಲ ಅಂತ ನನ್ನ ಅನುಭವ ಸರ್ ಇದು. ಬಟ್ ನಾ ಒಂದೇನೋ ಹೊಸ ಹೊಸ ಪ್ರಯೋಗ ಮಾಡ್ಕೊಂಡು ತೋದಿ ಬಂದ್ರೆ ಅದರಲ್ಲಿ ಗೊತ್ತಾಗ್ತದೆ ಸರ್. ಫಸ್ಟ್ ಯಾರು ಫೇಲ್ಯೂರ್ ಆಗ್ತಾರೆ ಅವ್ರು ಸಕ್ಸಸ್ ಇದು ಅಂತಾರಲ್ಲ ಸರ್. ನಾವು ಎರಡು ಸಾರಿ ಫೇಲ್ ಆದಾಗ್ರು, ಒಂದು ಸಾರಿ ತೊಗರಿಯಲ್ಲಿ ಫೇಲ್ ಆದೆ, ಒಂದ್ ಸಾರಿ ಬಾಳಿಯಲ್ಲಿ ಫೇಲ್ ಆದ ಸರ್. ಅದು ನನ್ಗ ಎಕ್ಸ್ಪೋರ್ಟ್ ಮಾಡಕ್ಕೆ ದಿಹಾದ್ ಕಂಪ್ನಿ ಮತ್ತಂದ್ರೆ ಮಹೀಂದ್ರದವರು ಒಂದು ಐದಾರು ಜನ ಕಂಪ್ನಿದವರು ಅದ್ರ ಸರ್. ನೀವು ಸ್ಟಾರ್ಟ್ ಮಾಡ್ರಿ, ವೆಂಡರ್ ಕೋಡ್ ನಾವೇ ನಿಮ್ಗೆ ಕೊಡ್ತೀವಿ, ನೀವು ಸುಮಾರು ಅಲ್ಲೆಲ್ಲ ರೈತರಿಗೂ ಒಗ್ಗಟ್ಟಿಸ್ರಿ, ಅದು ಮಾಡಮಿ ಅಂತಂದ್ರೆ ಸರ್. ಒಂದು ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀರಿ, ಅದೊಂದು ಪ್ರಯತ್ನ ಮಾಡಿ ನಮ್ಮ ಎಲ್ಲಾ ರೈತರು ಗುಲ್ಬರ್ಗ ಜಿಲ್ಲೆಯ ರೈತರಿಗೆಲ್ಲರಿಗೂ ಒಗ್ಗೂಡಿಸ್ಕೊಂಡು ಒಂದು ಗ್ರೂಪ್ ಮಾಡಿ ಅವ್ರದ್ದೆಲ್ಲರದೂ ಎಕ್ಸ್ಪೋರ್ಟ್ ಮಾಡಬೇಕು. ನಮ್ಮ ಗುಲ್ಬರ್ಗದಿಂದ ಯಾವ ರೀತಿ ತೊಗರಿ ಎಕ್ಸ್ಪೋರ್ಟ್ ಸಿಗ್ಲನ್ ಸಿಗಲ್ಲ ಸರ್, ಹಂಗೆ ಇಲ್ಲಿಂದ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟ್ನು ಬಾಳಿನೂ ಎಕ್ಸ್ಪೋರ್ಟ್ ಆಗ್ಬೇಕಂತ ಅದೊಂದು ನಂದು ಆಸೆ ಅದ ಸರ್. ಬಹಳ ಸಂತೋಷ ಬಸವರಾಜ್ ಪಾಟೀಲ್ ಅವರ, ತಾವೇನು ಈ ಒಂದು ಪ್ರಯತ್ನದೊಳಗಿದ್ದೀರಿ, ಎಲ್ಲಾ ರೈತರನ್ನು ಒಗ್ಗೂಡಿಸಿಕೊಂಡು ಅವರಿಗೂ ಕೂಡ ತಂತ್ರಜ್ಞಾನ ಕಲಿಸಿ ಅವರಿಗೂ ಕೂಡ ಒಂದು ಮಾಹಿತಿ ಕೊಟ್ಟು ಅವರು ಲಾಭದೊಳಗೆ ಬರಬೇಕು ಅನ್ನುವಂತಹ ಒಂದೇನು ವಿಚಾರ ಮಾಡಿದಿರಲ್ಲ, ಬಹಳ ಸಂತೋಷ. ನಮ್ಮ ರೈತರಿಗೂ ಕೂಡ ತಮ್ಮ ಜ್ಞಾನ ಮತ್ತು ತಮ್ಮ ಕೆಲಸದ ಒಂದು ಲಾಭ ಅವರಿಗೂ ಸಿಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ಬಂದು ನಮ್ಮ ಎಲ್ಲ ರೈತರ ಜೊತೆಗೆ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇನ್ನು ಮುಂದೆ ಜನಪದ ಸಂಗೀತ, ಬಯಲಾಟದ ಪದಗಳು. ಭರ. ಹುಡುಗಿ ಬಾಯಿ ತೆರೆದ ಕೇಳಿದ್ರೆ ಮೂಗ ಮುರದ ಹೋಗಿ ನಾ ಬಾಯಿ ತೆರೆದ ಕೇಳಿದ್ರೆ ಮೂಗ ಮುರದ ಹೋಗಿ ನೀ ಏನ ಗಂಟ ಬಿದ್ದೋ ಸಂಜೆ ಹರಲಿ ಹೊರಲಾರೆ ನಾನ ನೀ ಏನ ಗಂಟ ಬಿದ್ದೋ ಸಂಜೆ ಹರಲಿ ಹೊರಲಾರೆ ನಾನ ಹರಲಿ ಹೊರಲಾರೆ ನಾನ ನೀ ಏನ ಗಂಟ ಬಿದ್ದೋ ಸಂಜೆ ಹರಲಿ ಹೊರಲಾರೋ ನಾನ ನನ್ನ ಗಾಂಡ ಮೈದುನ ಕರೆದ ಚಲ್ಯಾರೋ ನಿನ್ನ ನನ್ನ ಗಾಂಡ ಮೈದುನ ಕರೆದ ಹಾಕ್ಯಾರೋ ನಿನ್ನ ನನ್ನ ಗಾಂಡ ಮೈದುನ ಕರೆದ ಚಲ್ಯಾರೋ ನಿನ್ನ ನನ್ನ ಗಾಂಡ ಮೈದುನ ಕರೆದ ಚಲ್ಯಾರೋ ಬಿಡುದುಲ್ಲ ಗಂಗಾ ನಿನ್ನ ಇನ್ನ ಮ್ಯಾಲ ಹೋಗಲಿ ನನ್ನ ಪ್ರಾಣ ಬಿಡುದಿಲ್ಲ ಗಂಗಾ ನಿನ್ನ ಇನ್ನ ಮ್ಯಾಲ ಹೋಗಲಿ ನನ್ನ ಪ್ರಾಣ ಯಾರ ಹೇಳಿದರುಳು ಕೇಳುವುದಿಲ್ಲ ನಾನ ಯಾರ ಹೇಳಿದರು ಕೇಳುವುದಿಲ್ಲ ನಾನ ಯಾರ ಮೋಟ್ ನಿನ್ನ